ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಅಂದದ ಚಂದದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಕೆಂದೂಳು ನವಿಲಾರಿ ನವುಲ ಮರಿಹಾರಿ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ವಿಲಾರಿ ನಾವುಲ ಮರಿಯಾರಿ ಮಾದೇವ್ಗೆ ಔತ್ನ ಮಾಡಿ ಗಿರಿಗೆ ಹೊರಟಾರು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮರುಗಾದ ಮೇಲ್ ಹೊದುಪು ತಾವರೆ ಹೂವ ತಲೆದಿಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ತಲೆದಿಂಬು ಮಾದೇವ್ಗೆ ಅಲ್ಲೊಂದು ಗಳಿಗೆ ಸುಖನಿದುರೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಲ್ಲೊಂದು ಗಳಿಗೆ ಸುಖನಿದುರೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಅಂದದ ಚಂದದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚಂದ್ರಮ ಚಂದಾಡಿದ ನಿಂಬೆಯ ಬನಾದ ಮ್ಯಾಗಳ ಚಂದ್ರಮ ಚಂದಾಡಿದ ಕಲ್ಲವ್ವ ಮಗಳ ಚಂದ್ರ ಮಾ ಚಂದ ಆಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರ ಮಾ ಚಂದ ಆಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರ ಮಾ ಚಂದ ಆಡಿದ ನಿಂಬಿಯ ಶಿವಗಂಗೆ ಬೀನವನ ಮೊದಲು ನೀರಿನಿವೆ ಸ್ವಾಮಿ ಲಿಂಗನಾಥನು ಮತ್ತು ಶಿವಗಂಗೆ ಬೀನವನ ಓ ಮೊದಲು ನೀರಿನಿವೆ ಸ್ವಾಮಿ ಲಿಂಗನಾಥನು ಮತ್ತು ಶಿವಗಂಗೆ ಬೀನವನ ಮೊದಲು ನೀರಿನಿವೆ ಸ್ವಾಮಿ ಲಿಂಗನಾಥನು ಮತ್ತು ಶಿವಗಂಗೆ ಬೀನವನ ಬೆಳೆಸಿದ ಈ ಕರುಳ ಕುಡಿಯ ನೀಡಿಗೆವು ವಾತ್ಸಲ್ಯ ತೋರಿ ಹರಸಿದ ಈ ಮನೆಯ ಜ್ಯೋತಿ ನೀಡಿಗೆವು ಪ್ರೀತಿ ನೀಡುತ್ತ ಬೆಳೆಸಿದ ಈ ಕರುಳ ಕುಡಿಯ ನೀಡಿಗೆವು ವಾತ್ಸಲ್ಯ ತೋರಿ ಹರಸಿದ ಈ ಮನೆಯ ಜ್ಯೋತಿ ನೀಡಿಗೆವು ನಿಮ್ಮ ಮನೆಯ ಬೆಳಗಲನ್ನು ಅಕ್ಕರೆಯಿಂದ ನೀಡುವೆವು ನಕ್ಕು ನಲಿದು ಬೆಳೆಯಲೆಂದೇ ನಿಮಗೆ ಮಗಳ ನೀಡುವೆವು ಪ್ರೀತಿ ನೀಡುತ್ತ ಬೆಳೆಸಿದ ಈ ಕರುಳ ಕುಡಿಯ ನೀಡಿಗೆವು ವಾತ್ಸಲ್ಯ ತೋರಿ ಹರಸಿದ ಈ ಮನೆಯ ಜ್ಯೋತಿ ನೀಡಿಗೆವು ಬಟ್ಟೆ ಕಟ್ಟಿ ನಾವು ಕಂದನನ್ನ ಸಾಕಿಹೆವು ಶ್ರದ್ಧೆಯಿಂದ ವಿದ್ಯೆ ಕಲಿಸಿ ಚೆಲುವ ಮೂರ್ತಿ ಮಾಡಿಹೆವು ಬಟ್ಟೆ ಬಟ್ಟೆ ಕಟ್ಟಿ ನಾವು ಕಂದನನ್ನ ಸಾಕಿಹೆವು ನಡತೆ ತಿದ್ದಿ ತೀಡಿ ನಲುಗದಂತೆ ಸಲಹಿದೆವು ನಲುಗದಂತೆ ಸಲಹಿದೆವು ಪ್ರೀತಿ ನೀಡುತ್ತ ಬೆಳೆಸಿದ ಈ ಕರುಳ ಕುಡಿಯ ನೀಡಿಹೆವು ವಾತ್ಸಲ್ಯ ತೋರಿ ಹರಸಿದ ಈ ಮನೆಯ ಜ್ಯೋತಿ ನೀಡಿಹೆವು ಜಾಲ ತುರುಬಾ ಮೇಲೆ ಮೇಲೆ ಜಾಕಾರ ಮಾಡವನು ಎಳೆನಾಗ ನೋಡವಳಂದವ ಜಾಗಾರ ಮಾಡವನು ಎಳೆನಾಗ ಎಳೆಡೆ ಸರ್ಪ ಎಳೆ ಸರ್ಪ ತಾಯಿ ಚಾಮುಂಡಿಗೆ ಬಿಸಿಲೆಂದು ಸಿರಿಯಲ್ಲ ನೀನೆ ತಂಗಿ ಮುದ್ದಾದ ನಿನ್ನ ಮುಖವನೆ ನೋಡುತ್ತಾ ಬಾಳುವೆನ್ನಾನು ಸಂತಸ ಸವಿಯುತ ಮುದ್ದಾದ ನಿನ್ನ ಮುಖವನೆ ನೋಡುತ್ತಾ ಬಾಳುವೆನ್ನಾನು ಸಂತಸ ಸವಿಯುತ ಶ್ರೀದೇವಿ ನೀ ನಮ್ಮ ಮುದ್ದು ತಂಗಿ ತಂಗಿಯಾ ಪ್ರಾಣ ಜ್ಯೋತಿ ನೀನೇ ಅಣ್ಣ ಮುದ್ದು ತಂಗಿ ತಂಗಿ ಅಣ್ಣನ ಸಿರಿಯಲ್ಲ ನೀನೆ ತಂಗಿ ಮುದ್ದಾದ ನಿನ್ನ ಮುಖವನೆ ನೋಡುತ್ತಾ ಬಾಳುವೆ ನಾನು ಸಂತಸ ಸವಿಯುತ್ತ ಮುದ್ದಾದ ನಿನ್ನ ಮುಖವನೆ ನೋಡುತ್ತಾ ಬಾಳುವೆ ನಾನು ಸಂತಸ ಸವಿಯುತ್ತ ಮುದ್ದು ತಂಗಿ ಬಲ್ಲಾಳು ರಾಯ ಕರಿಯ ಬಳಗ ಅಯ್ಯೋ ನಾ ನಿಲ್ಲುವಳಲ್ಲ ನೀ ಓಡಿ ಓಡಿ ಸುದ್ದಿಯ ಕೊಡಿರಯ್ಯೋ ನಾ ನಿಲ್ಲುವಳಲ್ಲ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಆರು ಸಾವಿರ ಒಡ್ಡರ ಕರೆಸಿ ಮೂರು ಸಾವಿರ ಗುದ್ದಲಿ ತರಿಸಿ ಸೋಲು ಸೋಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾ ನಿಲ್ಲುವಳಲ್ಲ ಸೊಲ್ಲು ಸೋಲಿಗೆ ಮಣ್ಣ ಹಾಕ್ಸಯ್ಯೋ ನಾ ನಿಲ್ಲುವಳಲ್ಲ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಆರು ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುಡುಗೋಲ್ ತರಿಸಿ ಮೂರು ಸಾವಿರ ಕುಡುಗೋಲ್ ತರಿಸಿ ಮೂರು ಸಾವಿರ ಕುಡುಗೋಲ್ ತರಿಸಿ ಕಲ್ಲು ಕಲ್ಲಿಗೆ ರೈತವ ಬಿಡಿಸಯ್ಯೋ ನಾ ನಿಲ್ಲುಗಳಲ್ಲ ಕಲ್ಲು ಕಲ್ಲಿಗೆ ರೈತವ ಬಿಡಿಸಯ್ಯೋ ನಾ ನಿಲ್ಲುಗಳಲ್ಲ ಹಾ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಒಂದು ಬಂಡಿಲಿ ವೇಳೆ ದಡಕೆ ಒಂದು ಬಂಡಿಲಿ ಚಿಗಳಿ ತಮಟ ಬಂಡಿಲಿ ಚಿಗಳಿ ತಮಟ ಒಂದು ಬಂಡಿಲಿ ಚಿಗಳಿ ತಮಟ ಮೂಲೆ ಮೂಲೆಗೆ ಗಂಗಮ್ಮನ ಮಾಡ್ಸಯ್ಯೋ ನಾ ನಿಲ್ಲುಗಳಲ್ಲ ಮೂಲೆ ಮೂಲೆಗೆ ಗಂಗಮ್ಮನ ಮಾಡ್ಸಯ್ಯೋ ನಾ ನಿಲ್ಲುಗಳಲ್ಲ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಓ ಅಂಗೈನಷ್ಟು ಮೋಡಾನಾಗಿ ಭೂಮಿ ತುಕದ ಗಾಳಿ ಬಿಸಿ ಭೂಮಿ ತುಕದ ಗಾಳಿ ಬಿಸಿ ಭೂಮಿ ತುಕದ ಗಾಳಿ ಬಿಸಿ ಗುಡುಗಿ ಗೂಡಾಗಿ ಚೆಲ್ಲಿದಳು ಗಂಗಮ್ಮ ತಾಯಿ ಗುಡುಗಿ ಗೂಡಾಗಿ ಚೆಲ್ಲಿದಳು ಗಂಗಮ್ಮ ತಾಯಿ ಗುಡುಗಿ ಗೂಡಾಗಿ ಚೆಲ್ಲಿದಳು ಗಂಗಮ್ಮ ತಾಯಿ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಓ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ